ಕಡಲೆ ಬೆಳೆಯ ವೈಜ್ಞಾನಿಕ ಬೇಸಾಯ ಕ್ರಮಗಳ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ತಜ್ಞರಾದ ಡಾಕ್ಟರ್ ಮಲ್ಲಪ್ಪ ಅವರೊಡನೆ ಸಂದರ್ಶನವನ್ನು ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಹಾಗಾದರೆ ಮೊದಲಿಗೆ ಕೇಳೋಣ ಕಡಲೆ ಬೆಳೆಯ ವೈಜ್ಞಾನಿಕ ಬೇಸಾಯ ಕ್ರಮಗಳ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ತಜ್ಞರಾದ ಡಾಕ್ಟರ್ ಮಲ್ಲಪ್ಪ ಅವರೊಡನೆ ಸಂದರ್ಶನವನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂಗಾರು ಹಂಗಾಮಿಗೆ ರೈತ ಬಾಂಧವರು ನಮ್ಮ ಭಾಗದಲ್ಲಿ ಕಡಲೆನ ಹಾಕ್ತಾರೆ, ಜೋಳ ಹಾಕ್ತಾರೆ, ಹಾಗೇನೆ ರೈತ ಬಾಂಧವರು ಅಲ್ಲಲ್ಲಿ ಅಗಸೆಯನ್ನು ಕೂಡ ಹಾಕ್ತಾರೆ. ಇತ್ತೀಚಿನ ದಿನಗಳಲ್ಲಿ ರೈತ ಬಾಂಧವರು ಕಡಲೆ ಬೆಳೆಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾರೆ. ನವೀನ ನವೀನ ತಾಂತ್ರಿಕಗಳು ಬಂದಿದ್ದಾವೆ, ಜೊತೆಗೆ ಸುಧಾರಿತ ತಳಿಗಳು ಈ ಬೀಜಗಳ ಲಭ್ಯತೆ ಇರೋದ್ರಿಂದ ರೈತ ಬಾಂಧವರು ಕೈಯಲ್ಲಿಂದನೂ ಕೂಡ ರಾಶಿ ಮಾಡ್ತಾರೆ, ಜೊತೆಗೆ ಇಲ್ಲಿ ಯಾಂತ್ರೀಕರಣದಿಂದನೂ ಕೂಡ ರೈತ ಬಾಂಧವರು ಕಡಲೆಯನ್ನು ಬೇಸಾಯ ಮಾಡಿ ಅಧಿಕ ಇಳುವರಿಯನ್ನು ಪಡೆದಿದ್ದಾರೆ. ಈ ನಿಟ್ಟಿನಲ್ಲಿ ಹಿಂಗಾರು ಹಂಗಾಮಿಗೆ ಕಡಲೆಯನ್ನು ಬೇಸಾಯ ಮಾಡುವಂಥವರು ಯಾವ ರೀತಿಯಾಗಿ ಬೇಸಾಯವನ್ನು ಆರಂಭ ಮಾಡಬೇಕು, ತಳಿಗಳನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು, ಬಿತ್ತುವುದಾದರೆ ಯಾವ ಅಂತರದಲ್ಲಿ, ಜೊತೆಗೆ ಯಾವ ತಳಿಯನ್ನು ಮಾಡಿದರೆ ಮುಂಬರುವ ದಿನಗಳಲ್ಲಿ ಕಡಲೆಯಲ್ಲಿ ಉತ್ತಮ ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಎಂಬಂಥ ಒಂದು ವಿಚಾರವನ್ನು ನಮ್ಮ ಜೊತೆ ತಿಳಿಸ್ಕೊಂಡು ಹೋಗಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ICAR ಕೃಷಿ ವಿಜ್ಞಾನ ಕೇಂದ್ರ ರದ್ದೇವಾಡಗಿ ಅಥವಾ ಇದನ್ನು ಕಲಬುರಗಿ 2 ಕೃಷಿ ವಿಜ್ಞಾನ ಕೇಂದ್ರ ಅಂತ ಹೇಳಿ ಕರಿತೀವಿ, ಅಲ್ಲಿನ ಬೇಸಾಯ ಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಮಲ್ಲಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ರೈತ ಬಾಂಧವರ ಪರವಾಗಿ ಸ್ವಾಗತ. ಹಾಗೇನೆ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಹಿಂಗಾರು ಹಂಗಾಮಿಗೆ ಕಡಲೆಯನ್ನ ಬೇಸಾಯ ಮಾಡುವಂತವರು ಯಾವ ಒಂದು ಮಣ್ಣಿಗೆ ಯಾವ ಸಮಯಕ್ಕೆ ಬಿತ್ತನೆಯನ್ನ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಿ? ಸರ್, ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಏನಾಗುತ್ತಂದ್ರೆ ಹೋದು 2 ವರ್ಷದಲ್ಲಿ ಏನಾಗಿದೆ ಅಂದ್ರೆ ಜಾಸ್ತಿ ಭಾಗದಲ್ಲಿ ಜಾಸ್ತಿ ಮಳೆ ಬಂದು ಮುಂಗಾರಿ ಬೆಳೆ ಏನಿರ್ತದಲ್ಲ ಅದು ಸಂಪೂರ್ಣವಾಗಿ ಹೋಗ್ತಾ ಇದೆ. ಸಂಪೂರ್ಣವಾಗಿ ಮಳೆ ಆಗಿ ಈ ಸಲ ಅಂತರೂ ಫ್ಲಡ್ ಆಗಿ ಹೋಗಿದೆ ಎಲ್ಲ ಬೆಳೆ. ನೆರೆ ಬಂದು ನಮ್ಮ ರೈತರೆಲ್ಲ ಮುಂಗಾರು ಹಂಗಾಮಿನಲ್ಲಿ ಏನು ಬೆಳೆ ಇತ್ತು, ತೊಗರಿ ಆಗಿರ್ಬೋದು ಅಥವಾ ಹೆಸರು ಉದ್ದು, ಈ ಎಲ್ಲ ಬೆಳೆಗಳನ್ನು ಲಾಸ್ ಆಗಿ ಆಲ್ಮೋಸ್ಟ್ ಎಲ್ಲರೂ ರಬಿಗೆ ಅಂದರೆ ಹಿಂಗಾರಿಗೆ ಶಿಫ್ಟ್ ಆಗಿದ್ದಾರೆ. ಈ ಒಂದು ಸಮಯದಲ್ಲಿ ನಮ್ಮ ಭಾಗದಲ್ಲಿ ಕಲಬುರಗಿ ಭಾಗದಲ್ಲಿ ಹೇಳ್ಬೇಕಂತಂದ್ರೆ ರೈತ ಬಾಂಧವರು ಹಿಂಗಾರಿ ಬೆಳೆಗಳನ್ನು ಜಾಸ್ತಿ ತೊಗೊಂಡಿದ್ದಾರೆ. ಒಂದೆದ್ದು ಕುಸುಬಿ ಹಾಕಿದ್ದಾರೆ, ಈ ಸಲ ಕುಸುಬಿಗೆ ತುಂಬ ಡಿಮ್ಯಾಂಡ್ ಇತ್ತು. ಅದೇ ರೀತಿಯಾಗಿ ಕಡ್ಲಿನತೋ ಸಮ ಪ್ರಮಾಣದಲ್ಲಿ ರೈತರು ಒಲವನ್ನು ನೀಡಿ ಈ ಸಲ ಬಿತ್ತನೆ ಮಾಡ್ತಿದ್ದಾರೆ ಮತ್ತು ಇನ್ನು ಕೂಡ ಬಿತ್ತನೆ ಮಾಡಿದ್ದಾರೆ ಮತ್ತು ಇನ್ನು ಕೂಡ ಬಿತ್ತನೆ ಮಾಡ್ತಿದ್ದಾರೆ. ಈಗ ಅಕ್ಟೋಬರ್ ಇಂದ ನವೆಂಬರ್ ವರೆಗೆ ಎಲ್ಲಿವರೆಗೆ ಬಿತ್ತನೆಯನ್ನು ಮಾಡ್ಲಿಕ್ಕೆ ಅವಕಾಶ ಇದೆ? ನವೆಂಬರ್ 15 ತನಕ ಸಮಯ ಇದೆ ಸರ್. ನವೆಂಬರ್ 15 ನಂತರ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಮಾಡಿದ್ದಾರೆ. ಇನ್ನು ಕೆಲವೊಬ್ಬರು ಹಿಂಗಾರು ಲೇಟ್ ಆಗಿರೋದ್ರಿಂದ ಸ್ವಲ್ಪ ಹಸಿ ಜಾಸ್ತಿ ಆಗಿರೋದ್ರಿಂದ ಮಳೆ ಜಾಸ್ತಿ ಆಗಿರೋದ್ರಿಂದ ಈಗ ಇನ್ನು ಸ್ವಲ್ಪ ಇನ್ನೊಂದು ವಾರದ ತನಕ ನೀವು ಬಿತ್ತನೆ ಮಾಡಬಹುದು. ಹೆಚ್ಚಾಗಿ ನಾವು ಕಡ್ಲಿಯನ್ನು ನಾವು ಯಾವ ಒಂದು ಮಣ್ಣಿಗೆ ಸೂಕ್ತವಾಗಿ ಆಯ್ಕೆ ಮಾಡ್ತೀವಿ ಅಂತಂದ್ರೆ ಕಪ್ಪು ಜಮೀನಲ್ಲಿ ಏನು ಬಿಡಿದ್ರೆ ಕಡ್ಲಿ ಒಂದು ಉತ್ತಮವಾಗಿ ಬರ್ತೈತಿ. ಮೊದಲನೇದಾಗಿ ತಳಿ ಆಯ್ಕೆ ಬಗ್ಗೆ ನೀವು ಕೇಳಿದ್ರಿ, ಅದ್ರ ಬಗ್ಗೆ ಹೇಳ್ಬೇಕಾಗಿತ್ತಂದ್ರೆ ನಮ್ಮ ಭಾಗದಲ್ಲಿ ಸುಟೇಬಲ್ ಇರ್ತಕ್ಕಂಥ ತಳಿಗಳು ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ರೈತ ಬಂದ್ರೆ ಚಿರಪರಿಚಿ ಇರತಕ್ಕಂಥ ಅಣ್ಣಿಗಿರಿ 1 ಅಂತ ಹೇಳ್ತಿರಲ್ಲ ಅದು ಬಂದೈತಿ, ಅದು ಒಳ್ಳೆ ವೆರೈಟಿ. ಅದ ನಂತರ ನಂಬಲ್ಲಿ ಇರ್ತಕ್ಕಂಥದ್ದು BGD-1 ಅಂತ ಹೊಸ ವೆರೈಟಿ ಐತಿ, ಅದು ಕೂಡ ನಮ್ಮ ಭಾಗದಲ್ಲಿ ಚೆನ್ನಾಗಿ ಬಂದಿತ್ತು. ಲಾಸ್ಟ್ ಇಯರ್ ನಮ್ಮ ಕೆಲವೊಂದು ರೈತರಿಗೆ ಡೆಮೋ ಕೊಟ್ಟಿರೋದ್ರಿಂದ ಅದು ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿದೆ. ಮತ್ತು ಜಾಕಿ ಅಂತೇಳಿ ಅದು ಮೆಕ್ಯಾನಿಕಲ್ ಹಾರ್ವೆಸ್ಟ್ ಇತ್ತು, ಅದು ಮೆಕ್ಯಾನಿಕಲ್ ಹಾರ್ವೆಸ್ಟಿಗೆ ಜಾಸ್ತಿ ಅಂದ್ರೆ ಇಳುವರಿ ಸ್ವಲ್ಪ ಕಡಿಮೆ ಆಗೋದು, ಲಾಸಸ್ ಜಾಸ್ತಿ ಇರೋದ್ರಿಂದ ರೈತ ಬಾಂಧವರು ಆಲ್ಮೋಸ್ಟ್ ಆಲ್ JG-1 ನೆಕ್ಸ್ಟ್ BGD-1-1 ಅಥವಾ ಅಣ್ಣಿಗೇರಿ ಇವು ಮೂರನ್ನು ಪ್ರಿಫೇರ್ ಮಾಡ್ತಾರೆ. ಈ ಸಲ ನಮ್ಮ ಭಾಗದಲ್ಲಿ ನಾವು ಜಾಸ್ತಿ ರೈತರಿಗೆ ರೆಕಮೆಂಡ್ ಆಗಿರ್ತಕ್ಕಂಥ ವೆರೈಟಿ ಯಾವುದು ಅಂತಂದ್ರೆ BGD-1-1. ಅದು ಸಮಪ್ರಮಾಣ ಮತ್ತು ಸಮಗಾತ್ರದಲ್ಲಿ ಇರುವುದರಿಂದ ರೈತರ ಒಲವು ಮತ್ತು ಮಾರ್ಕೆಟ್ನಲ್ಲಿ ರೇಟ್ ಕೂಡ ಸಾಮಾನ್ಯವಾದ ತೊಗರಿ ತಳಿಗಿಂತ ಇದಕ್ಕೆ ಸ್ವಲ್ಪ ರೇಟು 100-200 ರೂಪಾಯಿ ಕ್ವಿಂಟಲ್ಗೆ ಜಾಸ್ತಿ ಬರುವಂಥ ಬೇಡಿಕೆ ಇರ್ತೈತಿ ಮಾರ್ಕೆಟ್ನಲ್ಲಿ. ಅದಕ್ಕಾಗಿ ರೈತ ಬಂದರು ಕಪ್ಪು ಜಮೀನಿನಲ್ಲಿ ಈ ಒಂದು ಬೆಳೆ ಬೆಳೆಯೋದ್ರಿಂದ ಎಲ್ಲ ವೆರೈಟಿಗಳಿಗೆ ಹೋಲಿಸಿದಾಗ BGD-1-1 ಏನೈತಲ್ಲ ಅದು ಇಳುವರಿಯಲ್ಲೂ ಕೂಡ 10-15% ಹೆಚ್ಚಿಗೆ ಐತೆ. ಮತ್ತು ಅದೇ ರೀತಿಯಾಗಿ ಮಾರ್ಕೆಟ್ನಲ್ಲಿ ರೇಟು ಕೂಡ ಆ ಒಂದು ತಳಿಯ ಒಂದು ಸಾಂದ್ರತೆ ಮತ್ತು ಅದರ ಗುಣಮಟ್ಟ ಅದರ ಒಂದು ಕಲರ್ ಏನೈತಲ್ಲ ಅದರಿಂದ ಅಟ್ರಾಕ್ಟ್ ಆಗಿ ಮಾರ್ಕೆಟ್ನಲ್ಲಿ ಕೂಡ ರೇಟ್ ಜಾಸ್ತಿ ಐತೆ. ಈಗ ಬಿತ್ತುವುದಾದರೆ ಪ್ರತಿ ಎಕರೆಗೆ 2 kg ಬೀಜ ಬೇಕಾಗ್ತದೆ, ಬಿತ್ತುವಂತಹ ಒಂದು ಅಂತರ ಆಗಿರ್ಬೋದು, ಜೊತೆಗೆ ಬೀಜೋಪಚಾರವೇನಾದರೂ ರೈತ ಬಾಂಧವರು ಮಾಡಬೇಕಾಗಿಲ್ಲ ಸರ್? ಕಂಪಲ್ಸರಿ ಈಗಿನ ವಾತಾವರಣಕ್ಕೆ ಅನುಗುಣವಾಗಿ ಬೀಜೋಪಚಾರ ಮಾಡೋದು ತುಂಬ ಉತ್ತಮ. ಫಸ್ಟ್ನೇದು ನೀವು ಕೇಳಿದ್ರು ಮಣ್ಣಾಯ್ತು ಮತ್ತು ಸ್ಪೇಸಿಂಗ್, ಮೊದಲನೇದಾಗಿ ಸ್ಪೇಸಿಂಗ್ ಭಾಳ ಗಮನದಲ್ಲಿ ಇಟ್ಕೋಬೇಕು. ಈಗ ನಾವು ಈ ಬೆಳಿಗ್ಗೆ ಸ್ಪೇಸಿಂಗ್ 1 ಫೀಟನ್ನು ನಾವು ಸ್ಪೇಸಿಂಗ್ ರೆಕಮೆಂಡ್ ಮಾಡ್ತೀವಿ. 1-1.5 ಫೀಟ್ ಸ್ಪೇಸಿಂಗ್ ಮಾಡಿದ್ರೆ ನಮಗೆ ಎಡೆಕುಂಟೆ ಹೊಡಿಲಿಕ್ಕೆ ಆಗಿರ್ಬೋದು ಅಥವಾ ಈ ಪದೇ ಪದೇ ಎಡೆಕುಂಟೆ ಹೊಡೆಯೋದ್ರಿಂದ ಏನಾಗುತ್ತೆ ಮಣ್ಣಿನಲ್ಲಿ ಇರತಕ್ಕಂಥ ಹಸಿ ಆಗಿರ್ಬೋದು ಅಥವಾ ತೇವಾಂಶ ಹೆಚ್ಚಿಗಾಗಿ ಬೆಳೆಗೆ ಒದಗಿಸ್ಲಿಕ್ಕೆ ಸಹಾಯ ಆಗ್ತದೆ. ಮತ್ತು ಅದೇ ರೀತಿಯಾಗಿ ಬೀಜೋಪಚಾರ ಮಾಡೋದಾಗಿದ್ದರೆ 1 ಎಕರೆಗೆ ಬೀಜದ ಪ್ರಮಾಣ ಎಷ್ಟು ಬೇಕಾಗ್ತಂದ್ರೆ ಒಣ ಬೇಸಾಯಕ್ಕಾದ್ರೆ 20 kg ಬೇಕಾಗ್ತದೆ, ಮತ್ತು ನಾವು ನೀರಾವರಿಗೆ ಹಾಕೋದಾದ್ರೆ 25 kg ಬೀಜವನ್ನು ನಾವು ಶಿಫಾರಸ್ ಮಾಡ್ತೀವಿ. ಇದರಲ್ಲಿ CS ಆಗಿರ್ಬೋದು, ಫೌಂಡೇಶನ್ ಯಾವುದು ಯಾವ ವೆರೈಟಿ ಕೂಡ ನೀವು ಹಾಕೊಂಡು ಚೆನ್ನಾಗಿ ಬೆಳಕೋಬಹುದು. ಅದೇ ರೀತಿಗೆ ನೀವು ಬೀಜ ಆಯ್ಕೆ ಮಾಡಿದ ಮೇಲೆ ನೀವು ಬೀಜೋಪಚಾರ ಮಾಡೋದು ತುಂಬಾ ಪ್ರಮುಖವಾದಂತಹ ಒಂದು ಹಂತ. ಈಗ ನಾವು ಹಿಂದಿಕ್ಕಿನ ಕಾಲದಿಂದ ಬೀಜೋಪಚಾರದ ಬಗ್ಗೆ ಮಾತಾಡ್ತೀವಿ, ಎಷ್ಟೋ ಜನ ರೈತರು ಈಗೆಲ್ಲ ಜನರಿಗೆ ಸ್ವಲ್ಪ ಅದರ ಬಗ್ಗೆ ಅವೇರ್ನೆಸ್ ಬಂದಿದೆ, ಮಾಡ್ತಾ ಇದಾರೆ. ಸ್ಟಿಲ್ ಇನ್ನೂ ಕೂಡ ರೈತರು ಊರಲ್ಲಿ ಹಳ್ಳಿಗಳಲ್ಲಿ ರೈತರು ಅದ್ರ ಬಗ್ಗೆ ಅವೇರ್ನೆಸ್ ಇನ್ನೂ ಕಡಿಮೆ ಇದೆ. 50% ಜನ ಮಾಡಬಹುದು, ಇನ್ನು 50% ಜನ ಅದು ಬೀಜ ಅದೇನು ಕೂರಿಗೆಯಲ್ಲಿ ಇಳಿಯಂಗಿಲ್ಲ, ಮೆಕ್ಯಾನಿಕಲ್ ಅದೋ ಒಂದು ಅಭಾವದಿಂದ ಏನ್ ಮಾಡ್ತಾರೆ ಆ ಒಂದು ತೊಂದರೆಯಿಂದ ರೈತ ಬಂದವರು ಬೀಜೋಪಚಾರ ಮಾಡ್ಲಿಕ್ಕೆ ಹಿಂದರಿತಾರೆ. ಅದಕ್ಕೆ ನಾವು ಪ್ರಮುಖವಾಗಿ ಇದಕ್ಕೆ ಬೀಜೋಪಚಾರ ಮಾಡೋದು ಯಾವ್ದಪ್ಪ ಅಂತಂದ್ರೆ, ಈಗ ನೋಡ್ರಿ ಈ ಸಲ ಮಳೆ ಕರಿಪಲ್ಲಿ ಅಂದ್ರೆ ಮುಂಗಾರಿಲಿ ಜಾಸ್ತಿ ಆಗಿರೋದ್ರಿಂದ ಹಸಿ ಜಾಸ್ತಿ ಆಗಿರೋದ್ರಿಂದ ನೆಟೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾವಾಗಲೂ ಕಡ್ಲಿಗೆ ಹಸಿ ಜಾಸ್ತಿ ಆಯ್ತಂದ್ರೆ ಕಡ್ಲಿ ತಳ್ಕೊಳ್ಳುವಂತ ಶಕ್ತಿ ಇರಂಗಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡಬಹುದು, ರೈಜೋಬಿಯಮ್, PSB ಮತ್ತು ಟ್ರೈಕೋಡರ್ಮ ಈ ಒಂದು ಜೈವಿಕ ಶಿಲೀಂಧ್ರ ನಾಶಕಗಳನ್ನು ನಾವೇನ್ ಮಾಡಬೇಕು, 1-5 kg ಬೀಜಕ್ಕೆ ನಾವು 20 gram ರೆಕಮೆಂಡ್ ಮಾಡ್ತೀವಿ. ಟ್ರೈಕೋಡರ್ಮ ಇವು 400 gram ಅಂದ್ರೆ ಇಷ್ಟನ್ನ ನಾವೇನ್ ಮಾಡ್ತೀವಿ, ಟ್ರೈಕೋಡರ್ಮ, PSB ಮತ್ತು ರೈಜೋಬಿಯಮ್ ನ ಈ ಮೂರು ಶಿಲೀಂಧ್ರ ನಾಶಕಗಳನ್ನು ಇವೇನು ಜೈವಿಕ ಗೊಬ್ಬರಗಳನ್ನು ಬಿತ್ತುವ ಸಮಯದಲ್ಲಿ ಒಂದು ಚೂರು ಏನು ಬೆಲ್ಲದ ನೀರನ್ನು ತಿಳ್ತೀವಲ್ಲ, ಬೆಲ್ಲದ ನೀರನ್ನು ಅದ್ರ ಮೇಲೆ ಬ್ಯಾಗಡಿ ಅಥವಾ ನೆಲದ ಮೇಲೆ ಬರಕಿ ಅದನ್ನು ಹಿಂಗೆ ಚಿಮಿಕ್ಸ್ಬೇಕು ನೀರನ್ನು. ರೈತರು ಏನ್ ಮಾಡ್ತಾರೆ, ಬೀಜೋಪಚಾರ ಮಾಡೋ ಅಂತ ಕೂಡಲೇ ಏನ್ ಮಾಡ್ತಾರೆ, ಅದ್ರ ಮೇಲೆ ಬೆಲ್ಲದ ಆಣ್ ಮಾಡ್ರಿ ಅಂದ್ರೆ ತಪ್ಪು ಕಲ್ಪನೆಯಿಂದ ತುಂಬಾ ಬೆಲ್ಲದ ನೀರನ್ನು ಮಾಡಿ ಅದ್ರ ಮೇಲೆ ಸುರಿದು ಗಂಟಾಗಿ ಬೀಜ ಏನು ನಾವೇನು ಸರಾಗವಾಗಿ ಪೈಪ್ನಲ್ಲಿ ಹೋಗ್ತಿರ್ತದಲ್ಲ ಅದಕ್ಕೆ ಡಿಫಿಕಲ್ಟ್ ಆಗ್ತೈತಿ. ಆ ಒಂದು ಸಂದರ್ಭದಲ್ಲಿ ನಾವು ಕೈಯಿಂದನೇ ಬೆಲ್ಲದ ನೀರು ಮಾಡಿ ಅದನ್ನು ಚಿಮಿಕ್ಸಿ ಅದ್ರ ಮೇಲೆ ನಾವು ಇದೇನು ನಾವು ಜೈವಿಕ ಗೊಬ್ಬರಗಳದಾವ ಇವ್ರು ನೀಟಾಗಿ ಹರಡಿಸ್ಬೇಕು. ಹರಡಿಸಿದ ನಂತರ ಕೈಗೆ ಗ್ಲೌಸಿಂದ ಅಥವಾ ಏನು ಬ್ಯಾಗಡಿ ಅಥವಾ ಏನು ತಮಗೇನು ಸಾಧನ ಯಾವುದು ಸರಿ ಇರ್ತದೆ ಅದರಿಂದ ನೀಟಾಗಿ ಕಲಸ್ಬೇಕು. ಆ ಕಲಸೋದು ಕೂಡ ಈ ಕಡಲೆಯಲ್ಲಿ ಪ್ರಮುಖವಾದ ಒಂದು ಪಾತ್ರ ವಹಿಸ್ತೈತಿ. ನೀವು ಬೇಗ ಬೇಗ ನೀರು ಆಗಿರೋದ್ರ ಕಲಸಿದ್ರೆ ಅಂದ್ರೆ ಮೇಲಿನ ಸಿಪ್ಪೆ ಸುಲಿತು ಅಂತಂದ್ರೆ ಅದು ಮೊಳಕೆ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ. ನಿಧಾನವಾಗಿ ಲೇಪಿಸಬೇಕು. ಎಸ್, ನಿಧಾನವಾಗಿ ಲೇಪನ ಮಾಡಿ ಅದನ್ನ ಕಲಸಿ ಬಿತ್ತನೆ ಮಾಡೋದ್ರಿಂದ ಮುಂದೆ ಬರ್ತಕ್ಕಂಥ ಏನು ಕೊಳೆ ರೋಗ ಆಗಿರ್ಬೋದು, ಯಾವುದೇ ರೋಗ ಮತ್ತು ಕೀಟಬಾಧೆ ಬರ್ತಕ್ಕಂಥದ್ದನ್ನು ನಾವು ತಡೆಗಟ್ಟಬಹುದು. ಸ್ಪೇಸಿಂಗು ಮತ್ತು ಬೀಜೋಪಚಾರ ಮತ್ತು ಬೀಜದ ಆಯ್ಕೆಗಳು ಯಾವುದೇ ಬೆಳೆಯಲ್ಲಿ ಕೂಡ ತುಂಬಾ ಪ್ರಮುಖವಾದ ಪಾತ್ರ ವಹಿಸ್ತೈತಿ. ಈಗ ಕಡಲೆಯಲ್ಲಿ ಬಿತ್ತಿದ ನಂತರ ಈಗ ಏನಾದರೂ ಕಳೆನಾಶಕ ಏನಾದರೂ ಇದೆ ಬಾಂಧವರಿಗೆ? ಕಳೆನಾಶಕ ಬಿತ್ತಿದ ನಂತರ ಕಳೆನಾಶಕ ಇಲ್ಲ, ಬಿತ್ತಿದ ದಿವಸ ಅಥವಾ ಮರುದಿವಸ ಏನಂದ್ರೆ ಪೆಂಡಿಮಿತಿಲಿನ್ ಅಂತ ಸಿಗುತ್ತಲ್ಲ ಆ ಒಂದು ಕಳೆನಾಶಕವನ್ನು 1-2 ml 1 liter ನೀರಿಗೆ ಸಿಂಪರಣೆ ಮಾಡಿದ್ರೆ ಬಿತ್ತಿದ ದಿವಸ ಅಥವಾ ಮರುದಿವಸ ಮಣ್ಣಿನ ಮೇಲೆ ಸಿಂಪರಣೆ ಮಾಡೋದ್ರಿಂದ ಏನ್ ಮಾಡುತ್ತು, ಏನ್ ಬೀಜದಿಂದ ಹುಟ್ಟತಕ್ಕಂಥ ಕಳೆಗಳೇನಿರ್ತಾವಲ್ಲ ಅವಕ್ಕನ್ನ ನಾವು ಸಂಪೂರ್ಣವಾಗಿ ನಾಶ ಮಾಡಿ ಮುಂದೆ ಬರ್ತಕ್ಕಂಥ ಕಳೆಗಳ ಸಂತತಿಯನ್ನು ನಾವು ತಡಲಿಕ್ಕೆ ನಾವು ಸಾಧ್ಯ ಆಗ್ತೈತಿ. ಸಿಂಪರಣೆ ಮಾಡೋದ್ರಿಂದ ಏನಂದ್ರೆ ಅದು ಪೆಟ್ರೋಲ್ ಪಂಪ್ ಆಗಿರ್ಬೋದು ಅಥವಾ ನೀವೇನು ಹಾಕೊಂತಿರಲ್ಲ ಅದನ್ನ ತುಳಿಬಾರ್ದು. ಯಾವತ್ತು ರೈತರು ಈ ಸಿಂಪರಣೆ ಮಾಡಿದಂಥದ್ದು ಮಣ್ಣಿನ ತೇವಾಂಶದಲ್ಲಿ ಹೋಗೋವರೆಗೂ ತುಳಿದ್ರೆ ಏನಾಗುತ್ತೆ, ಅದು ಚೈನ್ ಲಿಂಕ್ ಕಟ್ ಆದೋಗೋದ್ರಿಂದ ಅದೊಂದು ಲೇಯರ್ ಕ್ರಿಯೇಟ್ ಮಾಡ್ತದೆ. ಆ ಲೇಯರ್ ನ ಒಡೆದ್ರೆ ಏನಾಗುತ್ತೆ, ಅದು ಅದು ಎಫೆಕ್ಟಿವ್ನೆಸ್ ಕಡಿಮೆ ಇರ್ತದೆ. ಅಂದ್ರೆ ಹಿಮ್ಮುಖವಾಗಿ ಸಿಂಪರಣೆ ಮಾಡೋದ್ರಿಂದ ಯಾವಾಗಲೂ ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ ಕಳೆ ಪೂರ್ವಕ ಕಳೆನಾಶಕಗಳನ್ನು ಬಳಸುವುದು ಹಿಮ್ಮುಖವಾಗಿ ಓಡೋದು ಅದನ್ನು ತುಳಿಲಾರದೆ 1 ದಿವಸ 24 ಗಂಟೆಗಳ ಕಾಲ ಅದನ್ನು ಕಾಪಾಡಿದ್ರೆ ನೀವಾಗುತ್ತೆ. ಮಣ್ಣಲ್ಲಿರ್ತಕ್ಕಂಥ ಬೀಜಗಳ ಸಂತತಿ ಕಡಿಮೆ ಮಾಡಿ ಹುಟ್ಟತಕ್ಕಂಥ ಬೀಜಗಳನ್ನು ಪರ್ಸೆಂಟೇಜ್ ಕಡಿಮೆ ಮಾಡಿ ಮುಂದೆ ಬರ್ತಕ್ಕಂಥ ಕಳೆಯಿಂದ ಬರ್ತಕ್ಕಂಥ ಹಾನಿಯನ್ನು ನಾವು ಕೂಡ ಇದ್ರ ಮುಖಾಂತರ ನಾವು ತಡೆಗಟ್ಟಬಹುದು. ಅಂತರ್ ಬೇಸಾಯ ಹೇಗೆ? ಅಂತರ್ ಬೇಸಾಯ ಅಂತಂದ್ರೆ ಬಿತ್ತಿದ 20-25 ದಿವಸಗಳು ಒಂದು ಸಲ ಮತ್ತು 35-40 ದಿವಸಗಳು ಒಂದು ಸಲ ಅಂತರ್ ಬೇಸಾಯ ಮಾಡಬೇಕು. 45-50 ದಿವಸ ಅಂತ ಇದಕ್ಕೆ ಸ್ಮೂದರಿಂಗ್ ಕ್ರಾಪ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. ಅಂದ್ರೆ ನೆಲಕ್ಕೆ ಆವರಿಸ್ಕೊಂಡು ಬಿಡ್ತೈತಿ, 1.5 ತಿಂಗಳೊಳಗೆ ನೆಲಕ್ಕೆ ಆವರಿಸ್ಕೊಂಡಾಗ ಮಣ್ಣಿನ ಇರ್ತಕ್ಕಂಥ ತೇವಾಂಶ ಆವಿಯಾಗಿ ಹೋಗೋದನ್ನು ತಡಿತೈತಿ. ಅದಕ್ಕಾಗಿ ಇದಕ್ಕೆಲ್ಲ ಸ್ಮೂದರಿಂಗ್ ಕ್ರಾಪ್ ಅಂತ ಕರಿತೀವಿ. ಇನ್ನೊಂದು, ಇದರಲ್ಲಿ ಪೋಸ್ಟ್ ಎಮರ್ಜೆಂಟ್ ಯಾವುದು ನಾವು ರೆಕಮೆಂಡೇಶನ್ ಇಲ್ಲ ನಮ್ಮ ಪ್ರಕಾರ. ಯಾಕಂದ್ರೆ ಅದರಲ್ಲಿ ಮ್ಯಾಲಿಕ್ ಆಸಿಡ್ ಮತ್ತು ಆಕ್ಸಿಲಿಕ್ ಆಸಿಡ್ ಉಳಿ ಅಂತ ಏನು ಹೇಳ್ಬೋದು, ಒಳ್ಳೆ ಇಳುವರಿ ಬರ್ತೈತಿ, ಅದು ಇಳುವರಿಗೆ ಸಪೋರ್ಟ್ ಮಾಡ್ತೈತಿ ಮ್ಯಾಲಿಕ್ ಮತ್ತು ಆಕ್ಸಿಲಿಕ್ ಆಸಿಡ್. ಸಪೋಸ್ ನೀವು ಏನಾದರೂ ಅದನ್ನು ನೀವು ಸಿಂಪರಣೆ ಮಾಡಿದ್ದರೆ ಫೈಟೋಟಾಕ್ಸಿಸ್ ಎಫೆಕ್ಟ್ ಇಂದ ಅದು ಕಡಿಮೆಯಾಗಿ ನಮ್ಮ ಇಳುವರಿಯಲ್ಲಿ ಹೊಡೆತ ಬಿಡುತ್ತದೆ. ಅದಕ್ಕೋಸ್ಕರ ಇದರಲ್ಲಿ ಯಾವುದು ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ ರೆಕಮೆಂಡೇಶನ್ ಇರೋದಿಲ್ಲ. ಯಾರೇ ರೈತ ಬಂದವರು ನೀವು ಎಡೆಕುಂಟಿ ಮತ್ತು ಸದಿ ತೆಗೆಸೋದ್ರ ಮುಖಾಂತರ ಕಳೆನ ನೀವು ಕಂಟ್ರೋಲ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಬೆಳೆಯಲ್ಲಿ ಒಳ್ಳೆ ಇಳುವರಿ ಬರಲಿಕ್ಕೆ ಸಹಾಯ ಆಗ್ತದೆ. ಈಗ ಕಡಲೆ ಜೊತೆ ರೈತ ಬಂದವರು ಅಲ್ಲಲ್ಲಿ ಕೆಲವೊಂದು ಬಿಳಿಜೋಳವನ್ನ ಮಿಕ್ಸ್ ಮಾಡ್ತಾರೆ, ಇದರಿಂದ ಏನಾದರೂ ರೈತ ಬಂದವರು ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ನಾವು ಕೀಟಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಅದರಿಂದ ಏನಾಗುತ್ತೆ ಅಂತಂದ್ರೆ ಒಂದು ಪಕ್ಷಿ ಬಂದು ನಾವು ಅದರಲ್ಲಿ ಒಂದು ಮುಟಗಿ ಜೋಳವನ್ನು ಯಾವುದೇ ತೊಗರಿಯಲ್ಲಿ ಆಗಿರ್ಬೋದು ಸಾಮಾನ್ಯವಾಗಿ ಕಡಲೆಯಲ್ಲಿ ಆಗಿರ್ಬೋದು ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಅದು ಇದು ಗಿಡ್ಡ ಆಗಿರೋದ್ರಿಂದ ಭೂಮಿಯಲ್ಲಿ 1 ಫೀಟಿನ ಅಂತರದಲ್ಲಿ ಇರೋದ್ರಿಂದ ಇದು ಎತ್ತರ ಇರ್ತೈತಲ್ಲ, ಪಕ್ಷಿಗಳು ಆ ಒಂದು ಜೋಳದ ತೆನೆ ಮೇಲೆ ಕೂತ್ಕೊಂಡು ಬರ್ತಕ್ಕಂಥ ಕೀಡಿಗಳೇನು ಬರ್ತಾವಲ್ಲ ಅದನ್ನು ಆಯ್ದು ತಿಂತೈತಿ. ಪರಭಕ್ಷ ಕೀಟಗಳು ಏನಿರ್ತಾವಲ್ಲ ಅವುಗಳನ್ನು ಆರಿಸಿ ತಿಂದು ನಿಮ್ಮ ಪರ್ಸೆಂಟೇಜ್ ಅನ್ನು ಕಡಿಮೆ ಮಾಡುತ್ತೆ. ಒಂದನೇದು, ಮೊದಲನೇದಾಗಿ ಕೀಟ ನೀವು ಸಂರಕ್ಷಣೆ ಕೀಟದಿಂದ ನಾವು ಹತೋಟಿಯನ್ನು ಮಾಡಬೇಕಾಗಿತ್ತಂದ್ರೆ ಫಸ್ಟ್ನೇ ಸ್ಪ್ರೇ ಆಗಿ ಪ್ರೊಪನಫಾಸ್ ಅನ್ನು ತಗೋಬೇಕು, 2 ml 1 liter ನೀರಿಗೆ ಹಾಕಿ ಅದ್ರ ಜೊತೆ ಅಥವಾ ನ್ಯಾನೋ ಯೂರಿಯಾ ಅಥವಾ ನ್ಯಾನೋ DAP ಅಥವಾ 19-19 5 gram ಅದು 1-2 ml ಒಂದು ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ತತ್ತಿ ಏನಿರ್ತದಲ್ಲ, ಅವು ಏನು ಕೀಟ ಬರ್ತದಲ್ಲ ಆ ತತ್ತಿ ನಾಶಕ್ಕೆ ತತ್ತಿ ಹೋಗಿ ಏನಾಗುತ್ತೆ ಮುಂದೆ ಬರ್ತಕ್ಕಂಥ ನೀವೇನು ಮ್ಯಾನೇಜ್ಮೆಂಟ್ ಮಾಡ್ತೀರಿ, ಇರೋದೇ ಇರೋ 3 ತಿಂಗಳ ಬೆಳೆ, 1.5 ತಿಂಗಳಲ್ಲಿ ಒಂದು ಅಥವಾ ಎರಡೇ ಸ್ಪ್ರೇದೊಳಗೆ ನೀವು ನಿಮ್ಮ ಬೆಳೆನ ಸಂಪೂರ್ಣವಾಗಿ ಕಾಪಾಡ್ಕೊಳ್ಳೋದು. ಈ ರೀತಿ ಮಾಡಿದ್ರೆ ಮುಂದೆ ಅಚಾನಕ್ಕಾಗಿ ಏನಾದರೂ ಬಂತು ಅಂತಂದರೆ ನಿಮ್ಮ ಭಾಷೆಯಲ್ಲಿ ಇಮಾಮೆಕ್ಟಿನ್ ಬೆಂಜುವೆಂಟ್ ಅಂತ ಹೇಳ್ತೀವಿ, ಅದು 1/2 ಗ್ರಾಮ್ 1 ಲೀಟರ್ ನೀರಿಗೆ, ಅದ್ರ ಜೊತೆ ಯಾವುದಾದ್ರೂ ಮೈಕ್ರೋನ್ಯೂಟ್ರಿಯೆಂಟ್ ಏನು ಬರ್ತದಲ್ಲ ಕ್ಯಾಲ್ಸಿಯಂ, ಬೋರಾನು, ಮ್ಯಾಂಗನೀಸು, ಮೆಗ್ನೇಷಿಯಂ ಈ ಥರ ಏನು ಬರ್ತವೆ ಸೆಕೆಂಡರಿ ನ್ಯೂಟ್ರೆಂಟು, ಪ್ರೈಮರಿ ನ್ಯೂಟ್ರೆಂಟು, ಪ್ಲಸ್ ಮ್ಯಾಕ್ರೋ 94 ಯಾವ್ದಾದ್ರು ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ಇದ್ದಂದ್ರೆ ಅದ್ರ ಜೊತೆ ಮಿಕ್ಸ್ ಮಾಡಿ, ನಮ್ಮಲ್ಲಿ ಚಿಪ್ಪಿ ಮ್ಯಾಜಿಕ್ ಅಂತ ಸಿಗ್ತದೆ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಚಿಪ್ಪಿ ಮ್ಯಾಜಿಕ್ ಸಿಗ್ತದೆ, ಅದು ಕೂಡ 6-7 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡೋದ್ರಿಂದ ಕಾಯಿ ಗಾತ್ರ ಮತ್ತು ಕಾಯಿಲಿರ್ತಕ್ಕಂಥ ಕ್ವಾಲಿಟಿ ಮತ್ತು ಕಾಳುಗಳ ಸಂಖ್ಯೆ ಹೆಚ್ಚಿಗೆ ಆಗೋದು, ಇದರಿಂದ ಏನಾಗುತ್ತೆ ರೈತ ಬಂದರು ಒಳ್ಳೆ ಇಳುವರಿನ ಪಡಲಿಕ್ಕೆ ಸಾಧ್ಯ ಆಗ್ತದಂತೆ ಈ ಮೂಲಕ ತಮ್ಮ ಹತ್ರ ಮನವಿ ಮಾಡ್ಕೊಂಡು. ಈಗ ಮುಖ್ಯವಾಗಿ ತಾವು ಹೇಳಿದ್ರಿ, ಈಗ November 15 ಒಳಗೆ ಬಿತ್ತಿದ್ರೆ ಒಳ್ಳೆ ಇಳುವರಿ ಬರ್ತದೆ, ಆಮ್ಲಿಯ ಒಂದು ಹುಳಿಯ ಅಂಶ ಹೆಚ್ಚಾಗ್ತದೆ ಅಂತಂದ್ಬಿಟ್ಟು, ಈಗ ತಡ ಮಾಡಿ ಬಿತ್ತನೆ ಮಾಡಿದಾಗ ರೈತ ಬಂದ್ರೆ ಇಳುವರಿಯ ಪ್ರಮಾಣ ಏನಾದರೂ ಕಡಿಮೆ ಆಗ್ಬೋದಾ? ಹೇಗೆ ಡೇಟಾಗಿ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದು ದಿನಗಳ ಮುಂದಕ್ಕೆ ಹೋಗಿ, ಇದು ಯೂಶ್ವಲಿ ಲಾಂಗ್ ಡೇ ಪ್ಲಾಂಟ್ ಅಂತ ಹೇಳ್ತೀವಿ ನಾವು, ಲಾಂಗ್ ಡೇ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇದಕ್ಕೆ 12 ತಾಸಿಗಿಂತ ಹೆಚ್ಚು ಬೆಳಕನ್ನು ಬೇಕಾಗಿರೋದ್ರಿಂದ ಇವು ಹೂಗಳ ಸಂಖ್ಯೆ ಏನಿರುತ್ತಲ್ಲ ಹೂಗಳ ಸಂಖ್ಯೆಯಲ್ಲಿ ಕಡಿಮೆ ಆಗಿ ಯಥಾವತ್ತಾಗಿ ಬೆಳೆಗಳಲ್ಲಿ ಇಳುವರಿ ಕಡಿಮೆ ಆಗಲಿಕ್ಕೆ ಒಂದು ಕಾರಣೀಭೂತ ಆಗ್ತದೆ. ಅದಕ್ಕಾಗಿ ಬಿತ್ತನೆ ಸಮಯ ಇದಕ್ಕೆ ನಾವು ನಾನ್ ಕ್ಯಾಶ್ ಇನ್ಪುಟ್ ಅಂತ ಕರಿತೀವಿ, ನಾವೀಗ ಗೊಬ್ಬರ, ಎಣ್ಣೆ, ಔಷಧಿ ಸಿಂಪಡಣೆ ಮಾಡೋದು ಎಷ್ಟು ಪ್ರಮುಖವೋ ಸರಿಯಾದ ಸಮಯಕ್ಕೆ ಬಿತ್ತೋದು ಕೂಡ ಪ್ರಮುಖವಾಗಿ ಪಾತ್ರ ವಹಿಸ್ತೈತೆ. ಅದಕ್ಕೋಸ್ಕರ ನೀವು ಲೇಟಾಗಿ ಸೋಯಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ, ಕಾಯಿಗಳ ಸಂಖ್ಯೆ ಕಡಿಮೆ ಆಗ್ತೈತಿ, ಕಾಯಿ ಕಟ್ಟಂಗಿಲ್ಲ ಸರಿಯಾಗಿ, ಹೂಗಳ ಸಂಖ್ಯೆ ಕಡಿಮೆ ಆಗ್ತೈತಿ, ಅದರಿಂದ ಏನಾಗುತ್ತೆ ಮಂಜು ಜಾಸ್ತಿ ಆಗ್ತೈತಿ. ಮಂಜು ಆಗಷ್ಟೊತ್ತಿಗೆ ನಾವು ಹೂವಿನಿಂದ ಕಾಯಿ ಆದರೆ ಏನಾಗುತ್ತೆ ನಮಗೆ ಇಳುವರಿ ಚೆನ್ನಾಗಿ ಬರ್ತೈತಿ, ಮಂಜಿನಿಂದನೇ ಆ ಬೆಳೆ ಬರ್ತೈತಿ. ಸಪೋಸ್ ಮಂಜು ಹೆಚ್ಚಾಗೋದ್ರಿಂದ ಏನಾಗುತ್ತೆ, ಪರಾಗಸ್ಪರ್ಶ ಕ್ರಿಯೆ ಕಡಿಮೆಯಾಗಿ ನಮಗೆ ಕಾಯಿಲಿರ್ತಕ್ಕಂಥ ಕ್ವಾಲಿಟಿನ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ರೈತ ಬಂದವರು ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡ್ಬೇಕಂತೇಳಿ. ಜೊತೆಗೆ ಮೇಲ್ಗೊಬ್ಬರ ಏನಾದರೂ ಹಾಕ್ಬೇಕಾರೆ ಏನಾದರೂ ಏನು ತೊಗರಿ ಹೆಚ್ಚಾಗಿ ನಾವು ಅಣಬೇಸೋದ್ರಿ ಬೆಳೆದ್ರಿಂದ ಬಿತ್ತ ಸಮಯದಲ್ಲಿ ಸಾರ್ವಜನಿಕರು ಅಂತೂ ರಂಜಕ ಪೊಟಾಸಿಯ ಹಾಕ್ತೀವಲ್ಲ ಅಷ್ಟೇ ಸಾಕಾಗ್ತದೆ. ಮೇಲ್ಗೊಬ್ಬರ ಆಗಿ ಕೊಡೋದಾದ್ರೆ ನೀವು ಆಗಲೇ ಹೇಳಿದಂಗೆ 99 ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿನ ಸಿಂಪಡಣೆ 4 ml 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಕೀಟನಾಶಕ ಕೊಳಗಿಸುತ್ತ ಮಿಕ್ಸನ್ನ ಮಾಡಿ ಬಿತ್ತೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮೇಲ್ಗೊಬ್ಬರ ಕೊಡತಕ್ಕಂಥ ಅವಶ್ಯಕತೆ ಇರಲ್ಲ. ಇದು ಶಾರ್ಟ್ ಡ್ಯೂರೇಷನ್ ವಿದಿನ್ 3 ಮಂತ್ಸ್ ಕ್ರಾಪ್ ಇರೋದ್ರಿಂದ ನಿಮಗೆ ಆ ಗೊಬ್ಬರದ ಅಭಾವ ಕೂಡ ಕಡಿಮೆ ಇರ್ತೈತಿ. ಯಾವಾಗಲೂ ಕಪ್ಪು ಜಮೀನಿನಲ್ಲಿ ಆರ್ಗಾನಿಕ್ ಮ್ಯಾಟರ್ ಜಾಸ್ತಿ ಇರೋದ್ರಿಂದ ಬೆಳೆಗೆ ಸರಾಗವಾಗಿ ನ್ಯೂಟ್ರಿಯೆಂಟ್ಗಳ ಸಪ್ಲೈ ಆಗೋದ್ರಿಂದ ನೀವು ರೈಜೋಬಿಯಂ PSB ಹಾಕೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಬೆಳಗ್ಗೆ ಇರಲಿಕ್ಕೆ ಸಹಾಯ ಮಾಡೋದ್ರಿಂದ ಏನಾಗುತ್ತೆ, ಗೊಬ್ಬರ ಪ್ರಮಾಣ ಬಿತ್ತದೊಳಗೆ ಏನು ಬೇಸಲ್ ಡೋಸ್ ಏನು ಕೊಡ್ತಿರಲ್ಲ ಅದರ ಮೇಲೇ ಕೂಡ ಈ ಬೆಳೆಯನ್ನು ನಾವು ನಿರ್ವಹಣೆ ಮಾಡ್ಬೋದು. ಜೊತೆಗೆ ಇತ್ತೀಚೆಗೆ ಈಗ ಕುಡಿಚಿ ಹುಟ್ಟೋದು ಒಂದು ಕಡಲೆಯಲ್ಲಿ ಬಹಳಷ್ಟು ತಾವು ಹೇಳ್ತಿರ್ತೀರಿ ರೈತ ಬಾಂಧವರಿಗೆ ಕ್ಷೇತ್ರ ಮಟ್ಟದಲ್ಲಿ ಮಾಹಿತಿ ನೀಡುವಂತ ಸಂದರ್ಭದಲ್ಲಿ ಈಗ ಕುಡಿನ ಚೂಟೋದ್ರಿಂದ ಪಂಗಲ್ಗಳು ಹೆಚ್ಚಾಗ್ತವೆ, ಯಾವ ರೀತಿಯಾಗಿ ರೈತ ಬಾಂಧವರು ಮಾಡಬೇಕು, ಹೇಗೆ ಇದರ ವಿಧಾನ? ಸರ್, ಈ ಬೆಳೆ 3 ತಿಂಗಳ ಬೆಳೆ ಆಗಿರೋದ್ರಿಂದ ಯೂಶುವಲ್ ಆಗಿ ಈ ಬೆಳೆಯಲ್ಲಿ ನಾವು 1 ತಿಂಗಳ ನಂತರ ನಾವು ಕುಡಿಚೂಟೋದನ್ನು ರೆಕಮೆಂಡ್ ಮಾಡ್ತೀವಿ. 30-45 ದಿವಸಗಳಾಗಿ ಕುಡಿಚೂಟೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಬೆಳೆಯಲ್ಲಿ ಸರ್ವಿಸ್ ನಾವು ನಿಪ್ಪಿಂಗ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಅದು ಮಾಡೋದ್ರಿಂದ ಈಗಿಂದಂತಲ್ಲ ಯಾವ ಕಾಲದಿಂದ ಇದನ್ನು ಮಾಡ್ತಾ ಬರ್ತೀವಿ. ಇದ್ರದ್ದು ಒಂದೊಂದು ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಬ್ರಾಂಚಸ್ ಉದ್ದ ಬಂದು ಎರೆಕ್ಟ್ ಆಗಿ ಅದು ಬ್ರಾಂಚಸ್ ಅನ್ನು ಕಡಿಮೆ ಮಾಡ್ತೈತಿ. ಅದಕ್ಕೋಸ್ಕರ ಅದು ಹೈಟ್ ಆಗಲಾರ್ದೇನೆ ಒಂದು ಬ್ರಾಂಚ್ ಕಡಿದ್ರೆ ಅದರಿಂದ 3-2 ಬ್ರಾಂಚ್ ನಾವು ನಿಪ್ಪಿಂಗ್ ಮಾಡಿ ಹೋಗೋದ್ರಿಂದ ಮತ್ತೆ ಆ ಪಲ್ಯನ್ನು ಕೂಡ ನಾವು ಇದು ಮಾಡಬಹುದು. ಇತ್ತೀಚೆಗೆ ನಾವು ಆಳಿನ ಭಾವ ಜಾಸ್ತಿ ಆಗ್ತದೆ ಅನ್ನೋ ಉದ್ದೇಶದಿಂದ ಎಲ್ಲ ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಬಂದಿದೆ, ಮೆಕ್ಯಾನಿಕಲ್ ನಿಪ್ಪಿಂಗ್ ಮೆಷಿನ್ ಬಂದವ್. ನೀವು ಮತ್ತೆ ಕರೆಂಟ್ ಹಾಕಿ ಪವರ್ ಬೇಕಾಗಿಲ್ಲ, ಬ್ಯಾಟ್ರಿ ಬೇಕಾಗಿಲ್ಲ, ಸೋಲಾರ್ ಆಪರೇಟೆಡ್ ನಿಪ್ಪಿಂಗ್ ಮೆಷಿನ್ ಅಂತ ಬಂದಾವ. ಒಬ್ಬ ಹೆಣ್ಮಗಳು 1 ದಿವಸಕ್ಕೆ 3 ನಲ್ಲಿಗಳು ಬರ್ತಾವ, ಅದಕ್ಕೆ ನಾರ್ಮಲ್ ಆಗಿ ಪತ್ತಿಗಳು ಬರ್ತಾವ. ಅದನ್ನು ಸೋಲಾರಿಂದನೇ ಹಾಕೊಂಡೋದ್ರೆ ನೀವು ಸೋಲಾರ್ ಆಪರೇಟೆಡ್ ತಗೊಂಡ್ರೆ 16,000 ಬೀಳುತ್ತೆ, ಅದಕ್ಕೆ 16-20,000. ಅದು ನಿಮ್ಮ ಅದು ಕ್ವಾಂಟಿಟಿ ಮೇಲೆ, ಒಂದು ಪತ್ತಿ, ಎರಡು ಪತ್ತಿ, 3 ಸಾಲುಗಳ ಮುಖಾಂತರ ಒಬ್ಬ ಹೆಣ್ಮಗಳು ಹಿಂಗೆ ಇಟ್ಕೊಂಡೋದ್ರೆ 1 ದಿನಕ್ಕೆ 5-6 ಎಕರೆ ಆರಾಮಾಗಿ ಹೆಣ್ಮಗಳು ಕೂಡ ಆಪರೇಟ್ ಮಾಡ್ಬೋದು. ಆ ಥರ ಮಾಡೋದ್ರಿಂದ ನಮ್ಮ ಬೆಳೆಯಲ್ಲಿ ಬ್ರಾಂಚಸ್ಗಳು ಜಾಸ್ತಿ ಬಂದು ಮತ್ತು ಹುಳಿ ಅಂಶನೂ ಕೂಡ ಹೆಚ್ಚಿಗಾಗಿ ಮತ್ತಿನ್ನೊಂದು ಏನಾಗುತ್ತೆ ಅಂತಂದ್ರೆ ಈ ತತ್ತಿ ಇಡ್ತಕ್ಕಂಥ ಇನಿಷಿಯಲ್ ಡೇಸನ್ನು 30 ದಿನ ಮಾಡೋದ್ರಿಂದ ಯಾವುದಾದ್ರೂ ಕೀಟ ಅಥವಾ ರೋಗ ಬರ್ತಕ್ಕಂಥದ್ದು ಏನಾದರೂ ಎಲೆಗಳ ಕೆಳಗೆ ಅದೇನಾದರೂ ಅದರ ಅಂಶ ಇತ್ತು ಅಂತಂದರೆ ನೀವು ಕುಡಿಚೂಟೋದ್ರಿಂದ ಅದು ಕೂಡ ರಿಮೂವ್ ಆಗಿ ನಿಮ್ಮ ಬೆಳೆ ಒಳ್ಳೆ ರೀತಿಯಿಂದ ಫಸಲು ಬರಲಿಕ್ಕೆ ಸಾಧ್ಯ ಆಗ್ತದೆ. ಈ ಕುಡಿಚೂಟೋದು ಈ ಬೆಳೆಯಲ್ಲಿ ಪ್ರಮುಖವಾದದ್ದು, ಕಂಪಲ್ಸರಿ ಕುಡಿಚೂಟೋದ್ರಿಂದ ನಿಮಗೆ 10-15% ಇಳುವರಿ ಜಾಸ್ತಿ ಆಗಲಿಕ್ಕೆ ಸಹಾಯ ಆಗ್ತದೆ. ಇದು ಕುಡಿಚೂಟೋದು ಒಂದೇ ಸಲ ಸಾಕು ಅಥವಾ ಹೇಗೆ, 2 ಸಲ ಮಾಡಬೇಕು? ಇಲ್ಲ, ಚಿಪ್ಪೆಯಲ್ಲಿ ಮೀನ್ಸ್ ಕಡಲೆಯಲ್ಲಿ ಕೂಡ ಒಂದೇ ಸಲ ಸಾಕು, 30-45 ದಿನಗಳು ಒಂದು ಸಲ ಕುಡಿಚೂಟಿದ್ರೆ ಖಂಡಿತವಾಗಿಯೂ ಇದು ಸರಿ ಹೋಗ್ತೈತಿ. ಯಾಕೆ ಎರಡನೇ ಸಲಿಗೆ ಹೋದಾಗ ಏನಾಗುತ್ತೆ, ಫ್ಲವರಿಂಗ್ ಇನಿಷಿಯೇಷನ್ ಆಗ್ತಿರ್ತೈತಿ 2 ತಿಂಗಳ ನಂತರ, ನಾವಾಗ ಏನಾಗುತ್ತೆ ನಮಗೆ ಅದ್ರ ಪ್ರಮಾಣ ಕಡಿಮೆ ಆಗ್ತದೆ ಜಾಸ್ತಿ, ಇಲ್ಲಾಂದ್ರೆ ಅದ್ರ ಗ್ರೋತ್ ಅನ್ನ ಇನ್ಕ್ರೀಸ್ ಮಾಡ್ತೈತಿ, ಮುಂದಕ್ಕಾಗ್ತೈತಿ ಡ್ಯೂರೇಷನ್ ಅನ್ನ. ಆ ಒಂದು ಉದ್ದೇಶಕ್ಕೆ ನಾವು ಒಂದೇ ಸಲನೇ 30-45 ದಿನದೊಳಗಾಗಿ ಒಂದೇ ಸಲನೇ ನಾವು ಕುಡಿಚೂಟೋದಕ್ಕೆ ರೆಕಮೆಂಡ್ ಮಾಡ್ತೀವಿ, ಇದರಿಂದ ಇಳುವರಿ ಚೆನ್ನಾಗಿ. ಈಗ ಡಾಕ್ಟರ್, ಈಗ ಇಷ್ಟೆಲ್ಲ ಬೇಸಾಯ ಕ್ರಮಗಳಾಗಿರ್ಬೋದು, ಉತ್ತಮ ತಳಿಗಳಾಗಿರ್ಬೋದು, ಜೊತೆಗೆ ಈಗ ನಾವು ವಿಜ್ಞಾನಿಗಳ ಸಲಹೆಯನ್ನು ಪಡೆದುಕೊಂಡು ನಾವು ಈ ಕಡಲೆಯನ್ನು ಬೆಳೆದ್ರಪ್ಪ ಅಂತಂದ್ರೆ ಸರಾಸರಿ ಇಳುವರಿ ಎಕರೆಗೆ ಎಷ್ಟು ಪಡ್ಕೋಬಹುದು ಅಂತ ಹೇಳಿ? ಎಕರೆಗೆ ನಮ್ಮ ಭಾಗದಲ್ಲಿ 4-5 ಕ್ವಿಂಟಲ್ ಸರಾಸರಿ ಇಳುವರಿ ಬರ್ತೈತಿ. ನೀವು ಏನಾದರೂ ಇವು ಎಲ್ಲಾನು ಪಾಲನೆ ಮಾಡಿ ಕುಡಿಚೂಟುವುದು ಮತ್ತು ಇವೇನು ನಾವೇನು ತಂತ್ರಜ್ಞಗಳನ್ನು ಹೇಳಿ ನಾವು ಎಲ್ಲ ಅಳವಡಿಸಿದ್ದೆ ಆದರೆ 6-7 ಕ್ವಿಂಟಲ್ ಕೂಡ ಒಳ್ಳೆ ಭೂಮಿ ಕಪ್ಪು ಜಮೀನಲ್ಲಿ ಹಾಕಿದ್ರೆ 6-7 ಕ್ವಿಂಟಲ್ವರೆಗೂ ನಾವು ಇಳುವರಿಯನ್ನು ಪಡಿಬೋದು. ನಾರ್ಮಲ್ ಆಗಿ ಏನು ಬಂದಿಲ್ಲ ಅಂತಂದ್ರು 4-5 ಕ್ವಿಂಟಲ್ ಇಳುವರಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಒಳ್ಳೆದು, ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಟ್ರೆ. ಮುಖ್ಯವಾಗಿ ಈ ಹಿಂಗಾರು ಸಮಯದಲ್ಲಿ ಈ ಕಡಲೆಯನ್ನು ಬಿತ್ತುವಂಥವ್ರು ತಾವು ಹೇಳಿದ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಚೆನ್ನಾಗಿ ಕೃಷಿಯನ್ನು ಮಾಡಿದರೆ ಒಳ್ಳೆ ಇಳುವರಿಯನ್ನು ಪಡ್ಕೋಬಹುದು. ಏನು ಇಷ್ಟಪಡ್ತೀರಿ ರೈತ ಬಾಂಧವರಿಗೆ ಕೊನೆಯದಾಗಿ ಕಡಲೆಯನ್ನು ಬಿತ್ತವರಿಗೆ? ಕಡಲೆ ಬೆಳೆ ಅದೇ ನಾವು ಯಾವಾಗ ಏನು ಶಿಫಾರಸು ಗೊಬ್ಬರ ಆಗಿರ್ಬೋದು, ಶಿಫಾರಸಿನ ಕೀಟನಾಶಕಗಳು ನಾವು ಎಷ್ಟು ಹಾಕ್ತೀವಿ ಅಷ್ಟನ್ನೇ ಎಲ್ಲ ರೈತ ಬಂದವರು 2 ml ಅಂದ್ರೆ 2 ml ಹಾಕ್ರಿ. ಸೊ ಗೊಬ್ಬರ ನಮ್ಮ ಭೂಮಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹಾಕು. ಎಕ್ಸಸ್ ಅನ್ನು ಹಾಕೋದ್ರಿಂದ ನಿಮ್ಮ ಖರ್ಚು ವೆಚ್ಚ ಜಾಸ್ತಿ ಆಗಿ ಏನಾಗುತ್ತೆ, ಇಳುವರಿ ಸರಿಯಾಗಿ ಬಂದರೂ ಕೂಡ ನೀವು ಅದನ್ನು ಬರೆಸಲಿಕ್ಕೆ ಆಗಲ್ಲ, ಅದಕ್ಕೆ ನಾವು ಲಾಸ್ ಆಗ್ತದೆ ಅಂತ ಹೇಳ್ತೀವಿ. ಅದಕ್ಕೆ ದಯವಿಟ್ಟು ರೈತ ಬಂದವರು ಶಿಫಾರಸಿತ ಗೊಬ್ಬರ, ಶಿಫಾರಸಿತ ಕೀಟನಾಶಕ, ಶಿಫಾರಸಿತ ದರದಲ್ಲಿ ನಾವು ಎಷ್ಟು ರೆಕಮೆಂಡೇಶನ್ ಮಾಡ್ತೀವಿ ಅಷ್ಟನ್ನು ಮಾತ್ರ ಪಾಲನೆ ಮಾಡಬೇಕು. ಮತ್ತು ಸರಿಯಾದ ಸಮಯದಲ್ಲಿ ನೀವು ಕಳೆ ನಾಶಕ ಆಗಿರ್ಬೋದು, ಕಳೆ ಕಂಟ್ರೋಲ್ ಮಾಡೋದಾಗಿರ್ಬೋದು ಅಥವಾ ಕೀಟನಾಶಕಗಳು ಬಳಸೋದಾಗಿರ್ಬೋದು, ಯಾವ ಕೀಟನಾಶಕ ಯಾವ ಸಮಯದಲ್ಲಿ ಬಳಸಬೇಕು, ಯಾವ ನ್ಯೂಟ್ರಿಯಂಟ್ ಯಾವ ಸಮಯದಲ್ಲಿ ಹಾಕಬೇಕು, ಅದರ ಅಭಾವದ ಮೇಲೆ ಬಳಸೋದ್ರಿಂದ ನೀವು ಹೆಚ್ಚಿನ ಇಳುವರಿಯನ್ನು ಪಡಿಬೋದು. ಮತ್ತು ಇನ್ನೊಂದು ಒಂದು ಮೆಸೇಜ್ ನನ್ನ ಕಡೆಯಿಂದ ಕೊಡಬೇಕಾದ್ರೆ ಎಲ್ಲ ರೈತ ಬಾಂಧವರು ಕೀಟನಾಶಕಗಳಾಗಿರ್ಬೋದು ಅಥವಾ ಕಳೆನಾಶಕಗಳು ಬಳಸೋ ಹೊತ್ತಿನಾಗ ಪ್ರೊಟೆಕ್ಷನ್ ಮಾಸ್ಕ್ ಆಗಿರ್ಬೋದು ಅಥವಾ ಮೈ ತುಂಬ ನಿಮ್ಮ ಹೊದಿಕೆಗಳನ್ನು ಹಾಕ್ಕೊಂಡು ಸಿಂಪರಣೆ ಮಾಡೋದ್ರಿಂದ ಒಳ್ಳೆ ನಾವು ಆರೋಗ್ಯವನ್ನು ಪಡ್ಕೋಬೋದು. ಎಲ್ಲೋ ಎಷ್ಟೋ ಸಲ ನಾವು ನೋಡ್ತಿರ್ತೀವಿ ಡೆಮೋ ಯೂನಿಟ್ಗೆ ಹೋಗ್ಬೇಕಾರೆ ಎಲ್ಲ ರೈತ ಬಾಂಧವರು ಏನು ಮಾಡ್ತಾರೆ ಅಂದ್ರೆ ಏನು ಪ್ರೊಟೆಕ್ಷನ್ ಸ್ಪ್ರೇ ಮಾಡ್ತಿರ್ತಾರೆ. ಅದಕ್ಕೆ ದಯವಿಟ್ಟು ಎಲ್ಲ ರೈತ ಬಂದ್ರು ನನ್ನ ಕಡೆಯಿಂದ ಒಂದು ಕರೆ ಏನಂದ್ರೆ ಎಲ್ಲ ಸುರಕ್ಷಿತವಾದಂತ ಏನು ಸುರಕ್ಷತಾ ಕ್ರಮಗಳನ್ನು ತಗೊಂಡು ನೀವು ಇದನ್ನು ಮಾಡಿದ್ದೆ ಆದ್ರೆ ನಿಮಗೂ ಒಳ್ಳೇದು, ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು, ಮತ್ತು ನಿಮ್ಮ ಒಳ್ಳೆ ಇಳುವರಿ ಕೂಡ ಪಡಲಿಕ್ಕೆ ಸಾಧ್ಯ ಆಗ್ತಂತ ನನ್ನ ಮುಖರ ಮನವಿ ಮಾಡ್ಕೊಡ್ತೀನಿ. ಒಳ್ಳೆದು ಸರ್, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಡ್ರಿ. ತಾವು ಹೇಳಿದ ವಿಚಾರಗಳನ್ನ ರೈತ ಬಾಂಧವರು ಕಡಲೆಯಲ್ಲಿ ಅಥವಾ ಯಾವುದೇ ಒಂದು ಸಿಂಪರಣ ಒಂದು ಸಮಯದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡ್ರೆ ಪ್ರಾಣಾಪಾಯದಿಂದ ನಾವು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ತಾವು ಹೇಳಿದಂಥ ಎಲ್ಲ ಸುಧಾರಿತ ಬೇಸಾಯ ಕ್ರಮಗಳಾಗಿರ್ಬೋದು ಅಥವಾ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಜಾಗರೂಕತೆಯಿಂದ ಮಾಡಿದರೆ ಒಳ್ಳೆಯ ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ತಮ್ಮ ಅಮೂಲ್ಯ ಮಾಹಿತಿಗಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಡಲೆ ಬೆಳೆಯ ವೈಜ್ಞಾನಿಕ ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ರದ್ದೆವಾಡಗಿ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ತಜ್ಞರಾದ ಡಾ ಮಲ್ಲಪ್ಪ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಈಗ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 31-32 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 14-13 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 86-89% ಮತ್ತು ಕನಿಷ್ಠ ಆರ್ದ್ರತೆ 34-36% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ

ಕನಿಷ್ಠ 6,300 ರೂಪಾಯಿಯಿಂದ ಗರಿಷ್ಠ 7,500 ರೂಪಾಯಿ, ಒಣ ಮೆಣಸಿನಕಾಯಿ ಸ್ಥಳೀಯ ಕನಿಷ್ಠ ಮತ್ತು ಗರಿಷ್ಠ 8,000 ರೂಪಾಯಿ, ಸೋನಾ ಮಸೂರಿ ಭತ್ತ 2,200 ರೂಪಾಯಿ, ಹಳೆ ಸೋನಾ ಮಸೂರಿ ಭತ್ತ 2,600 ರೂಪಾಯಿಯಿಂದ 3,330, ಅಕ್ಕಿ ಪಿಂಟಾಲಿಗೆ ಕನಿಷ್ಠ ಮತ್ತು ಗರಿಷ್ಠ 2,600 ರೂಪಾಯಿ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಕೇಳಿದಿರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸಮಯ 7:20 ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಲಿಹೈದರ್ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. ಮೊದಲಿಗೆ ಒಂದು ಜಾಹೀರಾತು. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮೊದಲ ಅಂಜಿಗ ಚರಣ ಶಂಕರ ಗಂಡಗ ಶರಣ ಏಕ ಬಾಬುದಲೇ ಶಿವ ಶರಣ. ಮೊದಲ ಅಂಜಿಗ ಶರಣ ಶಂಕರ ಗಂಡಗ ಶರಣ ಏಕ ಬಾಬುದಲೇ ಶಿವ ಶರಣ. ಮೊದಲ ಅಂಜಿಗ ಚರಣ ಶಂಕರ ಗಂಡಗ ಶರಣ ಏಕ ಬಾಬುದಲೇ ಶಿವ ಶರಣ. ಮೊದಲ ಪಾದಕ್ಕೆ ಶಿವ ಶರಣ. ಮೊದಲ ಅಂತಿಗ ಶರಣ ಶಂಕರ ಗಂಡಗ ಶರಣ ಏಕ ಬಾವುದಲೇ ಶಿವ ಶರಣ. ಏಕ ಬಾವುದಲೇ ನಾಕು ಪಾದಕ್ಕೆ ಶಿವ ಶರಣ. ಮೊದಲ ಅಂತಿಗ ಶರಣ ಶಂಕರ ಗಂಡಗ ಶರಣ ಏಕ ಬಾವುದಲೇ ಶಿವ ಶರಣ. ಏಕ ಬಾವುದಲೇ ನಾಕು ಪಾದಕ್ಕೆ ಶಿವ ಶರಣ. ಕಳಿಕ ರಾಮ ರಾಮ ಆಸ ಬಂಡಿಯ ಮೇಲೆ ದಾರ ಪಾದ ಮೂಡವ ಪರಿಪಾರೆ. ಪಾದ ಮೂಡವ ಪರಿಪರಿ ಬಂಡಿಯ ಮೇಲೆ ಬಾವ ಭವನಾರು ಪಾದ ಮೂಡಾವ ಪರಿಪರೆ ಬಂಡಿಯ ಮೇಲೆ ಪಾದ ಮೂಡಾವ ಪರಿಪರೆ ಪಾದ ಮೂಡಾವ ಪರಿಪರಿ ನಂಬಸವಾದ ಜ್ಞಾನ ಜಳಕಾಕು ಬಂಡಿಯ ಮೇಲೆ ಭವ ಭವನಾರ ಪಾದ ಮೂಡಾವ ಪರಿಪರೆ ಬಂಡಿಯ ಮೇಲೆ ಪಾದ ಮೂಡಾವ ಪರಿಪರೆ ಪಾದ ಮೂಡಾವ ಪರಿಪರಿ ನಂಬಸವಾದ ಯಾನ ಜಳಕಾಕು ಬಂಡಿಯ ಮೇಲೆ ಭವ ಭವನಾರು ಪಾದ ಮೂಡಾವ ಪರಿಪರೆ ಬಂಡಿಯ ಮೇಲೆ ಪಾದ ಮೂಡಾವ ಪರಿಪರೆ ಪಾದ ಮೂಡಾವ ಪರಿಪರೆ ನಂಬಸವಾದ ಓ ಜ್ಞಾನ ಜಳಕಾಕು ಸಂಗಮನ ದಾರಿಲ ಸಾಲ ತೆಂಗಿನ ಮಾರ ಕೊಂಗಿ ಕೊಂಗಿಗೆ ಎಳೆಗಾಯೆ ಸಂಗಮನ ದಾರಿಲ ಸಾಲ ತೆಂಗಿನ ಮಾರ ಕೊಂಗಿ ಕೊಂಗಿಗೆ ಎಳೆಗಾಯೆ ಸಂಗಮನ ದಾರಿಲ ಸಾಲ ತೆಂಗಿನ ಮಾರ ಕೊಂಗಿ ಕೊಂಗಿಗೆ ಎಳಿಗಾಯೆ ಸಂಗಮನ ದಾರಿಲ ಸಾಲ ತೆಂಗಿನ ಮಾರ ಕೊಂಗಿ ಕೊಂಗಿಗೆ ಎಳಿಗಾಯೆ ಕೊಂಗಿ ಕೊಂಗಿಗೆ ಎಳಿಗಾಯೆ ನಂಬಸವ ಬಿಲ್ಲಿ ಬಗದಾನ ಬಿಳಿಗಾಯೋ ಕೊಂಗಿ ಕೊಂಗಿಗೆ ನಂಬಸವ ಬಿಲ್ಲಿ ಏರ ಬಾರದ ಗುಡ್ಡ ಏರನ ನಂಬಸವ ಏರಿ ಮೈದಾನ ಎಳೆವಲ್ಲ ಮೈದಾನ ಎಳೆವಲ್ಲ ನಂಬಸವ ಎಳದ ಗುಡದಾನ ಬಳಿ ಏರ ಬಾರದ ಗುಡ್ಡ ಏರನ ನಂಬಸವ ಏರಿ ಮೈದಾನ ಎಳೆವಲ್ಲ ಮೈದಾನ ಎಳೆವಲ್ಲ ನಂಬಸವ ಎಳದ ಗುಡದಾನ ಬಳಿ ಎರಿಯಂಟಿ ಬರಿಗಾಲ ನಡವಿ ನಗಿನ ಮುಳ್ಳು ಗೆಳೆಯ ನಿನ ಕಳವೇ ಬರುವಾಗ ಗೆಳೆಯ ನಿನ ಕಳವೇ ಬರುವಾಗ ಕಣ್ಣೀರ್ ತಟದ ಮಳೆಯಾಗೆ ಸುರದಾವು ಎರಿಯಂಟಿ ಬರಿಗಾಲ ನಡದಿ ನಗಿನ ಮುಳ್ಳು ಗೆಳೆಯ ನಿನ ಕಳೆದೆ ಬರುವಾಗ ಗೆಳೆಯ ನಿನ ಕಳೆದೆ ಬರುವಾಗ ಕಣ್ಣೇರು ತಟದ ಮಳೆಯಾಗೆ ಸುರದಾವು ಎಂತೆತ್ತ ಒಡಕಂದ ಕಂಟಾಗ ಬರುವಾಗ ಗಂಟು ಬಿ